ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದನ್ನ ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಮಂಗಳ ಬಿ ರೇವಣಕರ್. ಮಂಗಳ ಅವರೇ ನಮಸ್ಕಾರ, ಹಾಗೂ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಈಗ ನಮ್ಮ ಕೇಳುಗರಿಗೆ ಹೇಳಬೇಕು, ಈ PMFME ಅಂತಂದ್ರೆ ಏನು? PMFME ಅಂದ್ರೆ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಎಂಟರ್ಪ್ರಿನರ್, ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮೆ. ಅಂದ್ರೆ ಇದರಲ್ಲಿ ಹೊಸ ಆಹಾರ ಸಂಸ್ಕರಣಾ ಉದ್ಯಮೆ ಪ್ರಾರಂಭಿಸಬಹುದು ಅಥವಾ ಚಾಲ್ತಿ ಇರುವ ಉದ್ಯಮಗಳನ್ನು ವಿಸ್ತರಿಸಲು ಇದಕ್ಕೊಂದು ಅವಕಾಶವನ್ನು ಮಾಡಿಕೊಡಲಾಗುತ್ತದೆ. ಈ ಒಂದು ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮೆಯನ್ನ ಯಾಕೆ ಪ್ರಾರಂಭ ಮಾಡಿದ್ರು? ಇದು ಪ್ರಾರಂಭ ಮಾಡಲಿಕ್ಕೆ ಆತ್ಮ ನಿರ್ಭರ ಅನ್ನೋ ಯೋಜನೆಯಲ್ಲಿ ಸ್ವತಂತ್ರವಾಗಿ ಉದ್ಯಮವನ್ನು ಕೈಗೊಳ್ಳಲು, ಎಲ್ಲರೂ ತನ್ನ ಕಾಲ ಮೇಲೆ ತಾನಿರ್ಬೇಕು, ಸ್ವತಂತ್ರವಾದ ಒಂದು ಉದ್ಯಮ ಕೈಗೊಳ್ಳಲಿಕ್ಕೆ ಈ ತರ ಒಂದು PMFME ಒಂದು ಯೋಜನೆ ತಂದ್ರು. ಈ ಒಂದು ಯೋಜನೆಯನ್ನ ಜಾರಿಗೆ ತಂದ ನಂತರದಲ್ಲಿ ಈ ಒಂದು ಯೋಜನೆಯ ಅಡಿಯಲ್ಲಿ ಯಾರ್ಯಾರು ಇದರ ಸಹಾಯ ಸೌಲಭ್ಯವನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮಂಗಳ ಅವರೇ? ಇದಕ್ಕೆ ಕನಿಷ್ಠ ವಿದ್ಯಾರ್ಥಿ ಇಷ್ಟ ಆಗಿರ್ಬೇಕು ಅಂತ ಏನು ಇಲ್ಲ. ವಯಸ್ಸಿನ ಮತ್ತೆ 18 ವರ್ಷ ಆದವರು ಯಾವುದೇ ಉದ್ಯಮವನ್ನು ಕೈಗೊಳ್ತೇವೆ ಅಂತಂದ್ರೆ ಅವ್ರು ಯಾರಾದ್ರೂ ಬಂದು ಜಂಟಿ ಕೃಷಿ ಬಂದು ಅರ್ಜಿ ಹಾಕ್ಬಹುದು ಅಥವಾ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಅಂತ ಇರ್ತಾರೆ ಅವ್ರ ಥ್ರೂ ಬಂದು ಅರ್ಜಿನ ಹಾಕ್ಬಹುದು, ಅಂತವ್ರು ಉದ್ಯಮವನ್ನು ಕೈಗೊಳ್ಬಹುದು. ಅವರು ಉದ್ಯೋಗವನ್ನು ಕೈಗೊಳ್ಬಹುದು ಅಂತ ಅಂದ್ಬಿಟ್ರೆ, ಆದ್ರೆ ಇಲ್ಲಿ ಯಾವ ಯಾವ ರೀತಿಯ ಉದ್ದಿಮೆಗಳನ್ನ ಮಾಡೋದಕ್ಕೆ ಅವಕಾಶ ಇದೆ ಇದರಲ್ಲಿ? ಈ PMFME ಯೋಜನೆಯಲ್ಲಿ ಸ್ಥಾಪಿಸವಾದ ಆಹಾರ ಸಂರಕ್ಷಣಾ ಉದ್ಯಮ ಅಂದ್ರೆ ಬೆಲ್ಲ ಮತ್ತು ಬೆಲ್ಲೆ ಪದಾರ್ಥ ಮಾಡಬಹುದು, ನಿಂಬೆ ಉತ್ಪನ್ನ ಮಾಡಬಹುದು, ಬೇಕರಿ ಉತ್ಪನ್ನಗಳ ತಯಾರಿ ಮಾಡಬಹುದು, ಮೆಣಸಿನ ಪುಡಿ ಉತ್ಪನ್ನಗಳನ್ನು ಮಾಡಬಹುದು, ಮಸಾಲ ಉತ್ಪನ್ನ ಮಾಡಬಹುದು, ತೆಂಗಿನ ಉತ್ಪನ್ನ ಮಾಡಬಹುದು, ಶುಂಠಿ ಉತ್ಪನ್ನಗಳನ್ನು ತಯಾರಿಸಬಹುದು, ಮತ್ತು ಕೋಲ್ಡ್ ಪ್ರೆಸ್ ಆಯಿಲ್ ಇದ್ರು ಮಾಡಬಹುದು, ಅನಾನಸ್ ಉತ್ಪನ್ನಗಳ ಘಟಕವನ್ನು ತಯಾರಿಸಬಹುದು, ಸಿರಿಧಾನ್ಯ ಮತ್ತು ಇತರೆ ಧಾನ್ಯಗಳ ಸಂರಕ್ಷಣಾ ಉದ್ಯಮವನ್ನು ಕೈಗೊಳ್ಳಬಹುದು, ಕುಕ್ಕುಟ ಉತ್ಪನ್ನ ತಯಾರು ಮಾಡಬಹುದು, ಸಾಗರ ಉತ್ಪನ್ನಗಳ ಒಂದು ಉದ್ಯಮ ಮಾಡಬಹುದು, ವಿವಿಧ ಹಣ್ಣು ಮತ್ತು ತರಕಾರಿಗಳ ಉದ್ಯಮ ಮಾಡಬಹುದು. ವಿವಿಧ ಹಣ್ಣು ಅಂದ್ರೆ ಅನಾನಸ್ ಅಲ್ಲಿ ಅನಾನಸ್ ಪೇಡ ಮಾಡುವುದು, ಅನಾನಸ್ ಕೇಕ್ ಮಾಡುವುದು, ಅನಾನಸ್ ಜಾಮ್ ಜಲ್ಲಿ ಮಾಡ್ತಾ ಇದ್ದಾರೆ, ಅನಾನಸ್ ಹೋಳಿಗೆ ಮಾಡ್ತಾ ಇದ್ರೆ, ಅನಾನಸ್ ಉಪ್ಪಿನಕಾಯಿ ಮಾಡ್ತಾ ಇದ್ರೆ, ಹಲಸಿನಲ್ಲಿ ಹಲಸು ಮಂಜೂರು ಮಾಡ್ತಾ ಇದ್ರೆ, ಹಲಸಿನ ಬನ್ಸ್ ಮಾಡ್ತಾ ಇದ್ರೆ, ಮತ್ತೆ ಹಾಗೆ ಹಲಸಿನಕಾಯಿದು ಜಾಮ್ ಜಲ್ಲಿ ಕೂಡ ಮಾಡ್ತಾ ಇದ್ರೆ, ನೆಲ್ಲಿಕಾಯಿ ಜಾಮ್ ಜಲ್ಲಿ ಉತ್ಪನ್ನಗಳು ತಯಾರಿಕೆ ಮಾಡ್ಲಿಕ್ಕೆ ರೈತರಿಂದ ನನಗೆ ಕೆಲವೊಂದು ಕರೆಗಳು ಬರ್ತಾ ಇದಾವೆ, ಅಂಜೂರಿಂದ ಲಡ್ಡು ಮಾಡ್ತಾ ಇದ್ದಾರೆ, ಆಮೇಲೆ ಅಣಬೆ ಉದ್ಯಮ ಕೈಗೊಳ್ತಾರೆ, ರಾಗಿ ಬಿಸ್ಕೆಟ್ ಮಾಡ್ತಾರೆ, ರಾಗಿ ಮಾಲ್ಟ್ ತಯಾರು ಮಾಡ್ತಾರೆ, ಹಿಟ್ಟಿನ ಗಿರಣಿಗೆ ತುಂಬಾ ಜನ ಕೇಳ್ತಾರೆ, ತುಂಬಾ ಜನ ಕೇಳ್ಕೊಂಡು ಬರ್ತಾರೆ, ಹಾಗೆ ಎಣ್ಣೆ ಹಣ ಕೂಡ ತುಂಬಾ ಅಪ್ಲಿಕೇಶನ್ಸ್ ಬರ್ತಾ ಇರ್ತವೆ, ಮಾವಿನ ಹಣ್ಣೆ ಕೂಡ ಬನ್ಸ್ ಮತ್ತೆ ಕೇಕು, ಮಾವಿನ ಹಣ್ಣಿನ ಲಡ್ಡು ತಯಾರು ಮಾಡ್ತಾರೆ, ಉಪ್ಪಿನಕಾಯಿ, ಈ ತರ ತುಂಬಾ ಉದ್ಯಮಗಳು ಕೇಳ್ಕೊಂಡು ತುಂಬಾ ಜನ ಮುಂದ್ ಬರ್ತಾ ಇದಾರೆ. ಈಗ ಇಷ್ಟೆಲ್ಲ ಉದ್ದಿಮೆಯನ್ನ ಮಾಡಬಹುದು ಅಂತ ಹೇಳ್ಬಿಡ್ರಿ, ಇಲ್ಲಿ ಮುಖ್ಯವಾಗಿ ಬರುವಂತದ್ದು ಇಂತಿಷ್ಟು ವಯಸ್ಸಿನಿಂದ ಪ್ರಾರಂಭ ಮಾಡಬೇಕು ಅಂತ ವಯೋ ನಿರ್ಬಂಧ ಅಥವಾ ವಯೋಮಿತಿ ಏನಾದ್ರೂ ಇಟ್ಟಿದ್ದೀರಾ ಇದರಲ್ಲಿ? ಇದಕ್ಕೆ ವಯೋ ನಿರ್ಬಂಧ ಅಂದ್ರೆ 18 ವರ್ಷ ಮೇಲ್ಪಟ್ಟವ್ರು ಯಾರಾದ್ರೂ ಅರ್ಜಿಯನ್ನ ಹಾಕ್ಬಹುದು. ಹಾಗಿದ್ರೆ 18 ವರ್ಷ ಮೇಲ್ಪಟ್ಟವರೇನೋ ಅರ್ಜಿ ಹಾಕ್ಬಹುದು ಅಂತ ಹೇಳ್ತೀರಿ, ಇದಕ್ಕೆ ವಿದ್ಯಾರ್ಹತೆ ಓದಿರ್ಬೇಕು ಅಂತ ಏನಾದ್ರೂ ಇರುತ್ತಾ? ಯಾವ್ದೇ ಡಿಗ್ರಿ ಆಗಿರ್ಬೇಕು ಆದ್ರಷ್ಟೇ ಉದ್ಯಮ ಕೊಡ್ತೀವಿ, ಆತರ ಏನಿಲ್ಲ. ತಮ್ಮ ಉದ್ಯಮವನ್ನ ಕೈಗೊಳ್ಳುವಂತ ಅವ್ರ ಕಡೆ ಒಂದು ಚಾಣ ಚಾಕ್ಷತೆ ಇರಬೇಕು, 18 ವರ್ಷ ಮೇಲ್ಪಟ್ಟಿರ್ಬ ಉದ್ಯಮವನ್ನ ಮಾಡತಕ್ಕವರು ಕಲಿತು ಮಾಡಿದಂತ ಅವರಲ್ಲಿ ಕನಿಷ್ಠ ವಿದ್ಯಾರ್ಥಿ ಇದ್ರೆ ಸಾಕು. ಈಗ ಕನಿಷ್ಠ ವಿದ್ಯಾರ್ಹತೆಯನ್ನು ಇಟ್ಕೊಂಡು ನಾನೊಂದು ಉದ್ದಿಮೆಯನ್ನ ಪ್ರಾರಂಭ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಥವಾ ಎಷ್ಟರವರೆಗೆ ಅವರು ಲೋನ್ ಅನ್ನು ತಗೊಳ್ಳೋದಕ್ಕೆ ಅಥವಾ ಸಹಾಯಧನವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ? ಇದಕ್ಕೆ ಕೇಂದ್ರ ಸರ್ಕಾರದಿಂದ 35% ಮತ್ತು ರಾಜ್ಯ ಸರ್ಕಾರದಿಂದ 15% ಅಂದ್ರೆ ಒಟ್ಟಾರೆಯಾಗಿ 50% ಸಹಾಯಧನವನ್ನು ಈ ಉದ್ಯಮದಾರರಿಗೆ ಕೊಡ್ತಾರೆ. 50% ವರೆಗೆ ಸಹಾಯಧನ ರಾಜ್ಯ ಸರ್ಕಾರ ಗರಿಷ್ಠ 15 ಲಕ್ಷ ಮೀರಂಗಿಲ್ಲ, 15 ಲಕ್ಷ ಮ್ಯಾಕ್ಸಿಮಮ್ 15 ಲಕ್ಷವರೆಗೆ ಅಷ್ಟೇ. ಹಾಗೇನೆ ಇದು ವೈಯಕ್ತಿಕವಾಗಿ ಪಡೆಯುವಂತಹದ್ದಾಯ್ತು. ಇತ್ತೀಚಿನ ದಿನದಲ್ಲಿ ನಮ್ಮಲ್ಲಿ ಬಹಳಷ್ಟು ಲಕ್ಷಾಂತರ ಸ್ವಸಹಾಯ ಗುಂಪುಗಳಿವೆ, ಈ ಸ್ವಸಹಾಯ ಗುಂಪುಗಳಿಗೆ ಯಾವ ರೀತಿಯ ಸಹಾಯಧನ ಸಿಗುತ್ತೆ? ಸ್ವಸಹಾಯ ಸಂಘಕ್ಕೆ ಗರಿಷ್ಠ 4 ಲಕ್ಷ ಪಡೆಯಲು ಅವಕಾಶ ಇರುತ್ತದೆ. ಹಾಗೇನೆ ಕೆಲವೊಂದು ಈ ಸಹಕಾರ ಸಂಘಗಳು ಅಥವಾ ಉತ್ಪಾದಕ ಘಟಕಗಳು ಇದನ್ನೆಲ್ಲವನ್ನ ಸ್ಥಾಪನೆ ಮಾಡ್ಕೊಂಡಿರ್ತಾರಪ್ಪ ಅಂತವರಿಗೆ? ಇಲ್ಲ, ರೈತ ಉತ್ಪಾದಕ ಸಂಸ್ಥೆಗಳಾಗ್ಲಿ, ಸರ್ಕಾರೇತರ ಸಂಸ್ಥೆ ಆಗ್ಲಿ, ಸ್ವಸಹಾಯ ಸಂಘಗಳಾಗ್ಲಿ ಅಥವಾ ಖಾಸಗಿ ಸಂಸ್ಥೆಗಳಾಗ್ಲಿ ಅಥವಾ FPOಗಳಾಗ್ಲಿ ಯಾರಾದ್ರೂ ಬಂದ್ರು ಕೂಡ 50% ಸಬ್ಸಿಡಿ, ಮ್ಯಾಕ್ಸಿಮಮ್ 15 ಲಕ್ಷ. ಅಂದ್ರೆ ಇಲ್ಲಿ ವಿದ್ಯಾರ್ಹತೆ ಇಲ್ಲ, ಕನಿಷ್ಠ ವಿದ್ಯಾರ್ಥಿ ಇದ್ರೆ ಸಾಕು, ಕನಿಷ್ಠ ಇದ್ರೆ ಓದೋದಕ್ಕೆ ಬರೆಯೋದಕ್ಕೆ ಬಂದ್ರೆ ಸಾಕು ಅಂತ ಹೇಳ್ತೀರಿ ಅಂತವನು ಬಂದ್ಬಿಟ್ಟು ನಾನು ಒಂದು ಈ ಕಿರು ಉದ್ಯಮೆಯ ಆಹಾರ ಸಂಸ್ಕರಣಾ ಘಟಕವನ್ನ ಪ್ರಾರಂಭ ಮಾಡ್ತೀನಿ ಅಂತಂದ್ರೆ ಸಹಾಯಧನ ಸಿಗುತ್ತೆ. ಎಲ್ಲಿ ಹೋಗಿ ಅಪ್ಲೈ ಮಾಡ್ಬೇಕು ಅವರು? ಅವರು ಇಲ್ಲಿ ನಮ್ಮಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಂತ ನಾವು DRP ಅಂತ ಮಾಡಿರ್ತೀವಿ. DRPಗೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಅಂತ ಇರ್ತಾರೆ. ಅವರ ಥ್ರೂ ಅವ್ರ ನಂಬರ್ ನಾನೆಲ್ಲ ಹೆಸರುಗಳನ್ನೆಲ್ಲ ಕೊಡ್ತಾ ಇದ್ದೀನಿ. ಅವ್ರ ಥ್ರೂ ನಮ್ಮ ಜಂಟಿ ಕೃಷಿ ನಿರ್ದೇಶಕ ಕಚೇರಿಗೆ ಅರ್ಜಿ ಕೊಡಬಹುದು, ಅಥವಾ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯನ್ನೇ ಭೇಟಿಯಾಗಿ ಅಥವಾ ಫೋನ್ ಮುಖಾಂತರ ಅವ್ರಿಗೆ ಕರೆ ಮಾಡಿ ನಾನು ಒಂದು ಉದ್ಯಮ ಕೈಗೊಳ್ತೇನೆ ಈ ತರ ನನಗೆಲ್ಲ ನಾಲೆಜ್ ಬೇಕು ಅಂದ್ರೆ ಅವ್ರ ಎಲ್ಲ ಮಾಹಿತಿ ಕೊಡ್ತಾರೆ. ಕೊನೆಗೆ ಅವರ ಯೋಜನೆ ಪ್ರಸ್ತಾವನೆಯನ್ನು ತಯಾರು ಮಾಡಿ DLCಗೆ DLC ಲಾಗಿನ್ ಅಲ್ಲಿ ಒಂದು ಅರ್ಜಿ ಹಾಕ್ತಾರೆ. ಒಂದು ಅರ್ಜಿಯನ್ನು ಹಾಕಿದಂತ ತ್ವರಿತ ಗತ್ಯವಾಗಿ ನಾವು ಈ ಅರ್ಜಿಯನ್ನು ವಿಲೇವಾರಿ ಮಾಡಿ ಅರ್ಜಿಯನ್ನು ನಾವು ಅಪ್ರೂವ್ ಮಾಡಿ ಕೊಡ್ತೇವೆ. ನೀವು ಅರ್ಜಿಯನ್ನ ಹಾಗಿದ್ರೆ ಫಿಸಿಕಲ್ ಕಾಪಿಯನ್ನು ತಗೊಳ್ಳೋದೇ ಇಲ್ಲ, ಆನ್ಲೈನ್ ಅಲ್ಲೇ ಅಪ್ಲಿಕೇಶನ್ ಹಾಕಬೇಕು. ಆನ್ಲೈನ್ ಅಪ್ಲಿಕೇಶನ್ ಫಿಸಿಕಲಿ ಇಲಾಖೆಗೆ ಬಂದವರನ್ನು ಕೂಡ ನಾನು DRPನ ಭೇಟಿ ಮಾಡಿಸಿ ಅಥವಾ ಅವ್ರ ಕಡೆ ನಾನು ಏನೆಲ್ಲ ಮಾಡಬಹುದು ಅಂತೆಲ್ಲ ಮಾಹಿತಿಗಳನ್ನು ಕೊಡ್ತೀನಿ ಅಥವಾ ಅವ್ರು ಏನೇನು ಕೊಡಬೇಕು ಅಂತ ಹೇಳ್ತೀನಿ. ಅದ್ರ ಬಗ್ಗೆ ಮೊದಲನೇದಾಗಿ ಆಧಾರ್ ಕಾರ್ಡ್ ತರಬೇಕು, ಪ್ಯಾನ್ ಕಾರ್ಡ್ ಇರಬೇಕು, ಘಟಕ ಕೈಗೊಳ್ಳುವ ಸ್ಥಳದ ಛಾಯಾಚಿತ್ರ ಕೊಡಬೇಕು, ಬ್ಯಾಂಕ್ ಪಾಸ್ಬುಕ್ ಕೊಡಬೇಕು, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು, ಅಡ್ರೆಸ್ ಪ್ರೂಫ್ ಅಥವಾ KEB ಬಿಲ್ ಕೊಡಬೇಕು, ಕೊಟೇಶನ್ ತರಬೇಕು, ಏನು ಮಾಡುತ್ತೇವೆ ಯಾವ ಉದ್ಯಮ ಮಾಡುತ್ತೇವೆ ಅಂತ ಅವರೇನೋ ನಿಖರವಾಗಿ ತಿಳಿಸಿದ್ದಲ್ಲಿ ಆ ಉದ್ಯಮ ಕೈಗೊಳ್ಳಲು ಅವರು ಕೊಟೇಶನ್ ಇಂಥ ಕೊಟೇಶನ್ ತಗೊಂಡು ಇಂಥ ಮಿಷನರಿ ನಾನು ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿದ್ರೆ ಅಂತವ್ ನೀವೆಲ್ಲ ನಾವು ಡಾಕ್ಯುಮೆಂಟ್ ತಗೊಂಡು ನಾವು DLC ಅಂದ್ರೆ ಮಿಷನ್ ತಗೊಂಡು ಸಹಾಯಧನ ಸಿಗುತ್ತೆ. ಮೇನ್ ಆಗಿ ಮಿಷನರಿ ತಗೊಳ್ಳಕ್ಕೆ ನಾವು ಬಿಲ್ಡಿಂಗ್ ಕಟ್ತೀನಿ ಅಂತಂದ್ರೆ ಇಲ್ಲ, ಬಿಲ್ಡಿಂಗ್ ಕಟ್ಲಿಕ್ಕೆ ಅಂತಂದ್ರೆ 30% ಅದಕ್ಕೂ ಇದೆ. ಅಂದ್ರೆ ಅದರ ಪ್ಲಾನಿಂಗ್ ಮೇಲೆ ಪ್ರಾಜೆಕ್ಟ್ ರಿಪೋರ್ಟ್ ಮೇಲೆ ಅವನು ಅದನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡಿರಬೇಕು. ಪ್ಲಾನಿಂಗ್ ಈ ನಮ್ಮ ಡಿಸ್ಟ್ರಿಕ್ಟ್ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಏನಿರ್ತಾರೆ ಮಿಷನ್ ಎಷ್ಟಿದೆ ಆಮೇಲೆ ಕಟ್ಟಡಕ್ಕೆ ಎಷ್ಟಿದೆ ಅಂತೆಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಿ DLC ಹಾಕಿ ಕೊಡುತ್ತಾರೆ. ಪ್ರಾಜೆಕ್ಟ್ ರಿಪೋರ್ಟ್ ಅಂತಂದ್ಬಿಟ್ರೆ ಇಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡೋದು ಅಂತಂದ್ರೆ ಅಷ್ಟು ಸುಲಭ ಸಾಧ್ಯವಾದಂತಹದ್ದು ಅಲ್ಲ. ಅದಕ್ಕೆ ಏನಾದ್ರೂ ಸಹಾಯ ಸೌಕರ್ಯ ಸವಲತ್ತುಗಳು ತಮ್ಮ ಇಲಾಖೆಯಿಂದ ಸಿಗುತ್ತಾ? ಈ ಯೋಜನೆಯನ್ನೇ ಮಾಡೋದೇ ನಮ್ಮ ಇಲಾಖೆಯಿಂದ. ಇದಕ್ಕೆ ಏನೆಲ್ಲ ಬೇಕು ಅಥವಾ ಯಾವ್ದಾರ ತರಬೇತಿ ಬೇಕೇನೋ ಅಂತ ತರಬೇತಿಗೆ ಸಹ ಅವರನ್ನ ಕಳಿಸುತ್ತೇವೆ, ಅಥವಾ ಯಾವ್ದಾದ್ರು ಯೂನಿಟ್ ಮಾಡ್ತೇವೆ ಅಂತ ಯೂನಿಟ್ ಮಾಡಿದಂತಹ ಫಲಾನುಭವಿಗಳನ್ನು ನೋಡ್ಲಿಕ್ಕೆ ಕಳಿಸ್ತೇವೆ. ಅದಕ್ಕೆ ಬೇಕಾದಂತಹ ಮಾಹಿತಿಗಳನ್ನ ನಾವು ಫಲಾನುಭವಿಗೆ ಕೊಡ್ತಾ ಇರ್ತೇವೆ. ಹೀಗಾಗಿ ತುಂಬಾ ಜನ ಮುಂದೆ ಬರ್ತಾ ಇದ್ರಿ. ಈಗ ಮಂಗಳ ರೇವಣಕರ್ ಅವರೇ, ನೀವು ಈ ರೀತಿಯ ಸಹಾಯ ಸವಲತ್ತನ್ನು ಕೂಡ ಒದಗಿಸ್ತೀನಿ ಅಂತಂದ್ರೆ ಇತ್ತೀಚಿನ ದಿನದಲ್ಲಿ ನಮ್ಮ ರೈತರಿಗಿರಬಹುದು ಇಲ್ಲ ಈ ರೀತಿಯ ಕಂಪನಿಯನ್ನ ಪ್ರಾರಂಭ ಮಾಡೋರಿಗಿರಬಹುದು ದೊಡ್ಡ ಸಮಸ್ಯೆ ಇರುವಂತಹದ್ದು ಮಾರ್ಕೆಟಿಂಗ್. ಮಾರ್ಕೆಟಿಂಗು ಬ್ರ್ಯಾಂಡಿಂಗು ಇದನ್ನೆಲ್ಲ ಮಾಡಬೇಕು ಅಂತಂದ್ರೆ ಅದಕ್ಕೂ ಕೂಡ ಇಲಾಖೆ ಸಹಾಯವನ್ನು ಒದಗಿಸುತ್ತಾ? ಅಲ್ಲ, ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಅಂದ್ರೆ ಎಲ್ಲಿ ಆಗಬಹುದು ಎಲ್ಲಿ ಸಿಗತ್ತೆ ಅನ್ನೋದು ದಾರಿಯನ್ನು ತೋರಿಸಿಕೊಡುತ್ತೇವೆ. ಈ ತರ ಇದೆ ಈ ತರ ಇದೆ, ನೀವು ಈಗ ಹೋಗ್ರಿ ಕೆಫೆಕ್ ಅಂತ ಸಂಸ್ಥೆ ಇದೆ ಅದರ ಮೂಲಕ ಹೋಗ್ರಿ, ನೀವು ಈಗ ಹೋದ್ರೆ ಆಗತ್ತೆ ಬ್ರ್ಯಾಂಡಿಂಗು ಅಥವಾ ನಿಮ್ಮ ಮಾರುಕಟ್ಟೆ ಈ ತರ ಸಿಗಬಹುದು ಅಂತ ಹೇಳ್ಕೊಡ್ತೀವಿ. ಆದ್ರೆ ಉದ್ಯಮ ಪ್ರಾರಂಭಿಸಲಿಕ್ಕೆ ನಾವು ಸಹಾಯ ಮಾಡ್ತೇವೆ. ಅಂದ್ರೆ ಈ ತರ ಸಹಾಯ ಮಾಡಿದಂತವರದ್ದು ಏನಾದ್ರೂ ಒಂದು ತರಬೇತಿ ಕಾರ್ಯಾಗಾರಗಳು ಈ ತರದ್ದೇನಾದ್ರೂ ವ್ಯವಸ್ಥೆ ಮಾಡ್ತೀರಾ? ತರಬೇತಿ ಕಾರ್ಯಗಳ ವ್ಯವಸ್ಥೆ ಮಾಡ್ತಾ ಇದೀವಿ. ಇದೇ ನೆಕ್ಸ್ಟ್ September 11 ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ನಾವಿಲ್ಲಿ. ಈಗ ಕುತೂಹಲಕ್ಕಾಗಿ ಕೇಳ್ತೀನಿ, ಈ ರೀತಿಯಲ್ಲಿ ಸಹಾಯಧನವನ್ನ ಈ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮೆಯನ್ನ ಪ್ರಾರಂಭ ಮಾಡ್ತೀವಿ ಅಂತ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಜನ ಒಂದು ಅಪ್ಲೈ ಮಾಡಿದ್ದಾರೆ ಅಥವಾ ಪ್ರಾರಂಭ ಮಾಡಿದ್ದಾರೆ? ನಮಗೀಗಾಗಲೇ ಬಂದಿದ್ದು 497 ಅರ್ಜಿಗಳು. ಆದ್ರೆ ಬ್ಯಾಂಕ್ ಇಂದ ಕೆಲವರಿಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ, ಕೆಲವರಿಗೆ ಲೋನ್ ಸ್ಯಾಂಕ್ಷನ್ ಆಗಲ್ಲ. ಅವ್ರ ಸಿಬಿಲ್ ಕೋರ್ಸ್ ಸಿಬಿಲ್ ಸ್ಕೋರ್ ಎಷ್ಟಿದೆ ನೋಡ್ತಿರ್ತಾರೆ. ನಾವೆಲ್ಲ ಅವ್ರದ್ದು ಅಪ್ಲಿಕೇಶನ್ ಎಲ್ಲ ತಗೊಂಡು DLC ಹಾಕಿ DLC ನಾವು ಅಪ್ರೂವ್ ಮಾಡಿ ಕೊಟ್ಟಾಗ ಕೂಡ ಬ್ಯಾಂಕ್ ಲೋನ್ ಕೆಲವೊಮ್ಮೆ ರಿಜೆಕ್ಟ್ ಮಾಡುತ್ತೆ. ಹಾಗೆ ಬ್ಯಾಂಕ್ ಲೋನ್ ಆಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಿದ್ದೆ 335 ಉದ್ಯಮದ ಆಗಿದೆ. ಅಂದ್ರೆ ನಾವು ಸ್ಟಾರ್ಟ್ಅಪ್ ಅಂತ ಎಲ್ಲ ಕಡೆಯಲ್ಲಿ ಕೇಳ್ತಾ ಇರ್ತೀವಿ, ಹಾಗೆ ನಮ್ಮ ಶಿವಮೊಗ್ಗದಲ್ಲೇ ಸುಮಾರು ಒಂದು 330 ಸ್ಟಾರ್ಟ್ಅಪ್ ಕಂಪನಿಗಳು ಪ್ರಾರಂಭ ಆಗಿದೆ ಅಂತಾಯ್ತು. 335 ಮೊದಲಿಗೆ ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿ ಇದ್ದೀವಿ ನಾವು. ವರ್ಷದಲ್ಲಿ 3ನೇ ಸ್ಥಾನ ಅಂದ್ರೆ ಮೇಲಕ್ಕೆ ಬರೋ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ನಮ್ಮ ಎಲ್ಲ ರೀತಿ ಇನ್ನೂ ಒಂದಿಷ್ಟು ಜನ ಆಸಕ್ತರು ಅರ್ಜಿಯನ್ನು ಹಾಕಬೇಕು. ಹಾಗಿದ್ರೆ ಇಷ್ಟೇ ಜನರಿಗೆ ಅಂತ ಏನಾದ್ರೂ ಸೀಲಿಂಗ್ ಲಿಮಿಟ್ ಇರುತ್ತಾ ಇದರಲ್ಲಿ? ಸೀಲಿಂಗ್ ಲಿಮಿಟ್ ಏನಿಲ್ಲ, ನಮಗೆ ಈ ಸಲ ಏನನ್ನ ಮಾಡಿದ್ರೆ 200 ಉದ್ಯಮಿ ಕೈಗೊಳ್ಳಬಹುದು ಅಥವಾ ಫಲಾನುಭವಿಗಳಿಗೆ 200 ಫಲಾನುಭವಿಗಳಿಗೆ ನೀವು ಕೈಗೊಳ್ಳಬಹುದು ಅಂತ. ಆದ್ರೆ 200 ಅಂದ್ರೆ 200 ಲಿಮಿಟ್ ಮಾಡೋದು, ಯಾಕಂದ್ರೆ ಕೆಲವೊಂದು ಬ್ಯಾಂಕ್ ಅಲ್ಲಿ ರಿಜೆಕ್ಟ್ ಆಗ್ತೇವೆ. ಹಿಂಗ ಎಷ್ಟು ಜನ ಬರ್ತಾರೆ ಅವ್ರನ್ನೆಲ್ಲ ನಾವು ಅವರ ಅಪ್ಲಿಕೇಶನ್ ತಗೊಂಡು DLC ಹಾಕಿ ಅಪ್ರೂವ್ ಮಾಡಿ ಅವರಿಗೆ ಉದ್ಯಮ ಬಗ್ಗೆ ಮಾಹಿತಿ ಕೊಡ್ತೇವೆ. ಇಲ್ಲಿ ನಿಮ್ಮ ಒಂದು ಲಿಸ್ಟ್ ಅನ್ನ ನೋಡಿದಂತ ಸಮಯದಲ್ಲಿ ಬೆಲ್ಲ, ನಿಂಬೆ, ಬೇಕರಿ ಉತ್ಪನ್ನ, ಮೆಣಸಿನ ಪುಡಿ, ಮಸಾಲಾ ಉತ್ಪನ್ನ, ತೆಂಗಿನ ಉತ್ಪನ್ನ, ಶುಂಠಿ ಉತ್ಪನ್ನ, ಕೋಲ್ಡ್ ಪ್ರೆಸ್ ಆಯಿಲ್, ಅನಾನಸ್ ಉತ್ಪನ್ನ, ಸಿರಿಧಾನ್ಯ ಮತ್ತು ಇತರೆ ಧಾನ್ಯಗಳ ಸಂಸ್ಕರಣೆ, ಕುಕ್ಕುಟ ಉತ್ಪನ್ನ, ಸಾಗರ ಉತ್ಪನ್ನ, ವಿವಿಧ ಹಣ್ಣು ಮತ್ತು ತರಕಾರಿ ಉತ್ಪನ್ನಗಳು, ಈ ರೀತಿಯಲ್ಲಿ 12 ಲಿಸ್ಟ್ ಮಾಡಿದ್ದೀರಿ. ನಮ್ಮ ಮಲೆನಾಡು ಇದು, ಇಲ್ಲಿ ಅಡಿಕೆಯನ್ನು ಬೆಳೆಯೋರಿದ್ದಾರೆ, ಕೆಲವೊಂದು ಕಡೆಗಳಲ್ಲಿ ಕಾಫಿಯನ್ನು ಬೆಳೆಯೋರಿದ್ದಾರೆ, ಅಂತವ್ರಿಗೂ ಏನಾದರೂ ಸವಲತ್ತನ್ನು ಇದರಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಕಾಫಿಗೆಲ್ಲ ಕೊಡ್ತಾ ಇದೀವಿ. ಕಾಫಿ ಅಂದ್ರೆ ನಮ್ದು ಇದಕ್ಕೆ ಮೇನ್ ಅಂದ್ರೆ ಆಹಾರ ಸಂರಕ್ಷಣಾ, ಅಂದ್ರೆ ಮೇನ್ ಆಗಿ ನಾವು ಕನ್ಸ್ಯೂಮ್ ಅಂದ್ರೆ ಆಹಾರವನ್ನು ನಾವು ಊಟ ಮಾಡ್ತಿರ್ಬೇಕು. ಆಹಾರ ಸಂರಕ್ಷಣಾ ಉದ್ಯಮ ಇಲ್ಲಿ ಮುಖ್ಯವಾದಂತಹದನ್ನ ನಮ್ಮ ಎಲ್ಲ ಕೇಳುವರಿಗೆ ತಿಳಿಸಬೇಕು. ಇದು ಇಮ್ಮಿಡಿಯೇಟ್ ಆಗಿ ಫರಿಷಬಲ್ ಅಂದ್ರೆ ಏನು ಕೆಟ್ಟು ಹೋಗುವಂತ ಸಾಧ್ಯತೆ ಇರುತ್ತೋ ಅದನ್ನ ಸ್ಟಾಕ್ ಮಾಡಿ ಸರ್ವೈವ್ ಮಾಡಿ ಅದನ್ನ ಬೇರೆಯವರಿಗೆ ಕೋಲ್ಡ್ ಇಟ್ಟು ಸಂಸ್ಕರಣೆಯನ್ನ ಮಾಡಿ ಕೊಡುವಂತದ್ದನ್ನ ಹೇಳ್ತೀರಿ. ಅದೇ ರೀತಿಯಲ್ಲಿ ಅದನ್ನ ಪ್ಯಾಕೇಜಿಂಗ್ ಕೂಡ ತಾವು ತರಬೇತಿಯನ್ನ ಕೊಡ್ತೀರಿ. ಪ್ಯಾಕೇಜಿಂಗ್ಗೆ ಮಾಹಿತಿ ಕೊಡ್ತೇವೆ, ಈ ತರ ಹೋದ್ರೆ ಈ ತರ ಆಗುತ್ತೆ ನಿಮ್ಗೆ ಇಲ್ಲಿ ಇಲ್ಲಿ ಮಾಹಿತಿ ಸಿಗುತ್ತೆ ಅಂತ ಈ ತರ ಹೇಳ್ಕೊಡ್ತೇವೆ. ಇಲ್ಲಿ ಎಲ್ಲದರ ಮಧ್ಯದಲ್ಲಿ ಕುಕ್ಕುಟ ಉದ್ಯಮವನ್ನು ಸೇರ್ಕೊಂಡ್ಬಿಟ್ಟಿದೆ. ಕುಕ್ಕುಟ ಉದ್ಯಮಕ್ಕೂ ತಾವು ಒಂದು ಕೊಡ್ತಾ ಇದ್ದೀರಿ. ಈಗ ಫಿಶ್ ಅಂತಂದ್ರೆ ಓಕೆ ಅದು ಒಂದು ನಾಲ್ಕೈದು ದಿವಸದಲ್ಲಿ ಕೆಟ್ಟೋಗುತ್ತೆ. ಕುಕ್ಕುಟ ಉದ್ಯಮ ಅಂತಂದ್ರೆ ಯಾವ ರೀತಿಯಲ್ಲಿ ಈಗ ಕೆಲವರು ಪಶು ಆಹಾರ ತಯಾರು ಮಾಡ್ತೀನಿ ಅಂತ ಬರ್ತಾರೆ. ಪಶು ಆಹಾರ ತಯಾರು ಮಾಡ್ತೀನಿ ಬಂದವರಿಗೆ ಕೂಡ ನಾವು DLC ಅರ್ಜಿ ಹಾಕಿ ಅವರಿಗೆಲ್ಲ ಮಾಹಿತಿ ಕೊಟ್ಟು ಅಥವಾ ಪಶು ಆಹಾರ ಎಲ್ಲಿ ತಯಾರು ಮಾಡ್ತಾರೆ ಅಲ್ಲಿ ಹೋಗಿ ಅವ್ರನ್ನ ನೋಡಿಕೊಂಡು ಬಂದು ಮುಂದೆ ಉದ್ಯಮ ಪ್ರಾರಂಭಿಸಲು ಎಲ್ಲ ಮಾಹಿತಿ ಕೊಡ್ತೇವೆ. ಅದಕ್ಕೂ ಕೂಡ ನಾವು ಸಹಾಯಧನ ಕೊಟ್ಟು ಮಾಡ್ತೀವಿ. ಅಂದ್ರೆ ಆ ರೀತಿಯಲ್ಲಿ ಕೂಡ ನೀವು ಸಹಾಯ ಸವಲತ್ತುಗಳನ್ನು ಒದಗಿಸ್ತೀವಿ. ಅಂದ್ರೆ ಈ ರೀತಿಯ ಸಹಾಯ ಸವಲತ್ತನ್ನು ಪಡ್ಕೋಬೇಕು ಅಂತಂದ್ರೆ ಅವರು ಈ ಡೇಟ್ ನ ಒಳಗಡೆಗೆ ಏನಾದ್ರೂ ಅರ್ಜಿ ಹಾಕಬೇಕು ಅಂತ ಇರುತ್ತಾ? ಏನಿಲ್ಲ, ಹಾಗೆ ಯಾವಾಗ ಬೇಕಿದ್ರೆ ಅವಾಗ ಹಾಕ್ಬಹುದು. ನಾನು ಇವತ್ತು ಉದ್ಯಮ ಪ್ರಾರಂಭ ಮಾಡ್ತೀನಿ ಅಂತ ಮನಸ್ಸು ಮಾಡಿದ್ರೆ ಅವನು ಮುಖ್ಯವಾಗಿ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡ್ಕೋಬೇಕು. ಇಲ್ಲ, ಅವನು ಬಂದು ಜಿಲ್ಲಾ ರಿಸೋರ್ಸ್ ಪರ್ಸನ್, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಅಂತಾರೆ. ಅವ್ರ ಹೆಸರುಗಳನ್ನ ನಾನು ಕೆಲವೊಂದಿಷ್ಟು ಹೇಳ್ತೀನಿ. ಒಂದು ಲಕ್ಷ್ಮೀನಾರಾಯಣ್ TJ ಅಂತ ಇರ್ತಾರೆ. ಅವ್ರ ನಂಬರ್ ಹೋಗ್ಬಿಟ್ಟು 9448786634. ಎರಡನೇದು ಶ್ವೇತಾ ಎನ್ ಅಂತ, ಅವ್ರ ನಂಬರು 8861413537. ನೆಕ್ಸ್ಟ್ ಜೈರಾಮ್ ಭಟ್ ಅಂತೇಳಿ 9448218871. ವಾಣಿಶ್ರೀ ಸಾಗರ 7892346281. ಪಾರ್ವತಿ ಪಾಟೀಲ್ 8269552962. ನಿಂಗರಾಜ್ ಎಸ್ 8970796930. ಮಂಜುನಾಥ್ ಆರ್ 7892673861. ಇವರೆಲ್ಲ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಇರ್ತಾರೆ. ಇವರನ್ನೇ ನೀವು ಇವರನ್ನ ಅವರ ಸಂಪನ್ಮೂಲ ಇವರಿಗೆ ಈ ವ್ಯಕ್ತಿಗಳನ್ನ ಕಂಡುಕೊಂಡು ಇವರಿಗೆ ನೀವು ಮಾಹಿತಿಯನ್ನು ನೀಡಿದ್ರೆ ಅವರು DLC ನಿಮ್ಮದ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಿ DLC ಹಾಕ್ತಾರೆ. ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ತಯಾರು ಮಾಡ್ತಾರೆ. ಆದ್ರೆ ಎಲ್ಲ ಪ್ರಕ್ರಿಯೆಗಳು ಕೂಡ ಆನ್ಲೈನ್ ಅಲ್ಲೇ ಆಗ್ಬೇಕು. ಆನ್ಲೈನ್ ಬಿಟ್ಟು ಬೇರೆ ಏನು ಮಾಡೋಹಾಗಿಲ್ಲ. ಆನ್ಲೈನ್ ಮಾಡೋದಕ್ಕೆ ಸಹಕಾರ ಸವಲತ್ತುಗಳನ್ನು ನೇರವಾಗಿ ಕಚೇರಿ ಭೇಟಿ ಮಾಡಿದ್ರು ಕೂಡ ನಾನು ಯಾರನ್ನ ಭೇಟಿ ಆಗಬೇಕು, ಹೇಗೆ ಮಾಡ್ಬೇಕು ಅನ್ನೋದು ನಾನು ನಿಖರವಾಗಿ ಕೂಡ ಒಂದು ರೀತಿಯಲ್ಲಿ ಸಹಾಯ ಸವಲತ್ತುಗಳನ್ನು ಕೊಡ್ತೀರಿ. ಕೆಲವರಿಗೆ ಆನ್ಲೈನ್ ಅರ್ಜಿ ಹಾಕೋದು ಹೇಗೆ ಕೆಲವರಿಗೆ ಗೊತ್ತಿರಂಗಿಲ್ಲ. ಈಗ ಒಂದು ಯೋಜನೆ ಇದೆ ಅಂತ ಸುಮ್ನೆ ಇಲಾಖೆಯಲ್ಲಿ ಕೇಳ್ಕೊಂಡ್ ಬರ್ತಾರೆ. ಅವ್ರಿಗೆ ಕೂಡ ಈ ತರ ಇದೆ, ಈ ತರ ನೀವು ಹಾಕ್ಬೇಕು ಅಂತ ಅವರಿಗೆಲ್ಲ ಏನ್ ತರಬೇಕು ಅಂತ ಹೇಳ್ತೇನೆ. ಆಮೇಲೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳ ನಂಬರ್ ಕೊಟ್ಟು ಅವರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳ್ತೇನೆ. ಹೇಳಿ DLC ಅರ್ಜಿ ಹಾಕುವವರಿಗೆ ಅವರೆಲ್ಲ ನಿಖರವಾಗಿ ಮಾಹಿತಿಯನ್ನು ಕೊಡ್ತೇನೆ. ಈಗ ದೊಡ್ಡ ಪ್ರಮಾಣದಲ್ಲಾದ್ರೂ ಪ್ರಾರಂಭ ಮಾಡಬಹುದು, ಇಲ್ಲ ಚಿಕ್ಕ ಪ್ರಮಾಣದಲ್ಲೂ ಕೂಡ ಪ್ರಾರಂಭ ಮಾಡಬಹುದು. ಸುಮಾರು ಒಂದು 50,000 ರೂಪಾಯಿಯಿಂದ ಹಿಡಿದು 15 ಲಕ್ಷ ರೂಪಾಯಿವರೆಗಿನ ಉದ್ದಿಮೆಗಳನ್ನ ಪ್ರಾರಂಭ ಮಾಡುವುದಕ್ಕೆ ಆತ್ಮ ನಿರ್ಭರ್ ಭಾರತದ ಅಡಿಯಲ್ಲಿ ಅಂದ್ರೆ ಒಂದು ರೀತಿಯಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಯನ್ನ ಪ್ರಾರಂಭ ಮಾಡೋದಕ್ಕೆ ಅವಕಾಶ ಕೊಡ್ತೀರಿ. 35% ಸಬ್ಸಿಡಿಯನ್ನ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, 15% ಸ್ಟೇಟ್ ಗೌರ್ಮೆಂಟ್ ಕೊಡುತ್ತೆ. ಈ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ನಮ್ಮ ಎಲ್ಲ ಕೇಳುಗರು ತಾವು ಯಾಕೆ ಉದ್ದಿಮೆದಾರರಾಗಬಾರದು ಅಂತ ಹೇಳ್ತೀರಿ, ಯಾಕೆ ಉದ್ದಿಮೆಯನ್ನು ಪ್ರಾರಂಭ ಮಾಡಬಾರದು ಅಂತ ಮನಸ್ಸು ಮಾಡಬೇಕು ಅನ್ನೋದನ್ನ ಹೇಳಿ ಅಂತ. ಈಗ ಎಲ್ಲ ಕೇಳುವರು ಏನ್ ಕೇಳಿದ್ರಲ್ಲ, ಇವತ್ತೇ PMFME ಬಹಳ ಜನರಿಗೆ ಗೊತ್ತಿಲ್ಲ. PMFME ಕೇಳಿದಂತ ವಿಷಯ ಅಂತ ಕೇಳಿಕೊಂಡವರು ತಮ್ಮ ಉದ್ದಿಮೆಯನ್ನೇ ಮಾಡಬೇಕು ಅನ್ನೋ ಆಸಕ್ತಿ ಇದ್ದವರು ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಭೇಟಿ ಮಾಡಬಹುದು. ಮತ್ತೆ ನನ್ನ ಹೆಸರು ಮಂಗಳಾ ರೇವಣಕರ್ ಅಂತೇಳಿ, ನನ್ನ ನಂಬರ್ ಕೂಡ ಹೇಳುತ್ತೇನೆ 9449693136262. ಈ ನಂಬರಿಗೆ ಅವರು ಉದ್ದಿಮೆಯನ್ನು ಪ್ರಾರಂಭ ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ನಿಮ್ಮ ಹತ್ರ ಒಂದು ಸಣ್ಣ ಸಲಹೆಯನ್ನ ಕೇಳಿ ಮುಂದುವರಿಯೋದು ಒಳ್ಳೇದು ಅಂತ ಅನ್ಸುತ್ತೆ. ಅವ್ರು ಆ ರೀತಿಯಲ್ಲಿ ಮಾಡ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಇನ್ನೊಂದಿಷ್ಟು ಉದ್ದಿಮೆದಾರರು ಹುಟ್ಟುಕೊಳ್ಳಿ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಹೇಳಿದಂತಹ ಒಂದು ಕೆಲವೊಂದು ಅಂಶಗಳನ್ನು ತಿಳಿಸಿದೀವಿ, ಅದನ್ನ ಕೆಡದೇ ಇರುವಂತೆ ರೀತಿಯಲ್ಲಿ ನೀವು ಕೂಡ ಪ್ರಯತ್ನ ಪಡೆದ್ರೆ ದೇಶದ ಆರ್ಥಿಕ ಸ್ಥಿತಿಗೂ ಕೂಡ ಇವರು ಕೈ ಜೋಡಿಸಾಗುತ್ತೆ. ಆ ರೀತಿ ಕೈ ಜೋಡಿಸಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ. ನಮಸ್ಕಾರ. ಇದುವರೆಗೂ PMFME ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ಈ ಕುರಿತು ಶಿವಮೊಗ್ಗದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಸಹಾಯಕ ಕೃಷಿ ನಿರ್ದೇಶಕರಾದ ಮಂಗಳ ಬಿ ರೇವಣಕರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ SR ಭಟ್. ಇನ್ನು ಮುಂದೆ PMRKVY ಪ್ರಧಾನಮಂತ್ರಿ ಕೃಷಿ ಸಂಚಾಯ ಯೋಜನೆ ಈ ಕುರಿತು ಶಿವಮೊಗ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಕೃಷಿ ಅಧಿಕಾರಿಗಳಾದ ಶ್ರೀ ಶಿವಪ್ರಸಾದ್ ಆರ್ ಅವರಿಂದ ಮಾಹಿತಿ. ರೈತ ಬಂಧವರಲ್ಲಿ ನನ್ನ ನಮಸ್ಕಾರಗಳು. ನಾನು ಕೃಷಿ ಇಲಾಖೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಕೃಷಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ದಿನ ರೈತ ಬಾಂಧವರಲ್ಲಿ ತಿಳಿಸಕ್ಕೆ ನನಗೆ ಒಂದು ಟಾಪಿಕ್ ಕೊಟ್ಟಿದ್ದಾರೆ. ಆ ಟಾಪಿಕ್ ಏನಂತಂದ್ರೆ, ಕೇಂದ್ರ ಪುರಸ್ಕೃತ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಪ್ರತಿ ಅನಿ ಅಧಿಕ ಬೆಳೆ, ಅಂದ್ರೆ PMKRKVY PDMC ಅಂತೇಳಿ ಬರ್ತದೆ. ಈ ಯೋಜನೆಯು ಪ್ರಧಾನಮಂತ್ರಿ ಕೃಷಿ ಸಿಂಚಯ ಯೋಜನೆಯನ್ನು 2015 ಜುಲೈ ಮಾಹೆಯಲ್ಲಿ ಪ್ರಾರಂಭಿಸಲಾಗಿರುತ್ತದೆ. ಈ ಯೋಜನೆ ಮುಖ್ಯ ಉದ್ದೇಶವೇನೆಂದರೆ ಪ್ರತಿ ಜಮೀನಿಗೂ ಅಂದರೆ ತಾಕಿಗೂ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು. ಈ ಯೋಜನೆಯ ಭರವಸೆ ಓನ್ಲಿ ನೀರಾವರಿಗಾಗಿ ಅಂದರೆ ಅಶ್ರೂಡ್ ಇರಿಗೇಷನ್ಗೋಸ್ಕರ ಈ ಯೋಜನೆಯನ್ನು ಕೇಂದ್ರ ಸರ್ಕಾರದ ಸಹಭಾಗಿತ್ವದ ಅಂದರೆ ರಾಜ್ಯ ಸರ್ಕಾರದ ಅನುದಾನದೊಂದಿಗೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಅನುಷ್ಠಾನ ಮಾಡಕ್ಕೆ ಅವಕಾಶ ಕೊಟ್ಟಿದೆ. ಇದರಲ್ಲಿ 4 ಘಟಕಗಳನ್ನು ಬರ್ತದೆ. ಈ ಯೋಜನೆಯಲ್ಲಿ 4 ಘಟಕಗಳು ಬರ್ತವೆ. ವೇಗ ವರ್ಧಿತ ನೀರಾವರಿ ಪ್ರಾಯೋಜಿತ ಕಾರ್ಯಕ್ರಮ ಅಂದ್ರೆ ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್, ಹರ್ ಖೇತ್ ಕೋ ಪಾನಿ ಅಂತ ಬರ್ತದೆ. ಇನ್ನೊಂದು ಜಲಾನಯನ ಪ್ರದೇಶಗಳ ಅಭಿವೃದ್ಧಿ ಅಂತ ಬರ್ತದೆ. ಪ್ರತಿ ಅನಿಗೂ ಹೆಚ್ಚು ಬೆಳೆ PDMC ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತೇಳಿ ಬರ್ತದೆ. ಈಗ ನಾವು ಚರ್ಚೆ ಮಾಡಬೇಕಾಗಿರೋದೇ ಈ ವಿಷಯ, ಪ್ರಧಾನಮಂತ್ರಿ ಕೃಷಿ ಸಿಂಚಯ ಯೋಜನೆ PDMC MI ಅಂದ್ರೆ ಮೈಕ್ರೋ ಇರಿಗೇಷನ್ ಅಂದ್ರೆ ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ ನಮಗೆ ಏನು ರೈತರಿಗೆ ಅನುಕೂಲ ಇದೆ ಅಂತ ನಾನು ಚರ್ಚೆ ಮಾಡಬೇಕಾಗಿದೆ. ತಮ್ಮಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸೂಕ್ಷ್ಮ ನೀರಾವರಿ ಯಾಕೆ ಅನುಷ್ಠಾನ ಮಾಡಬೇಕೀಗ, ಅಂದ್ರೆ ರೈತರು ಯಾಕೆ ಅನುಷ್ಠಾನ ಮಾಡಬೇಕು. ಈಗ ಒಂದೊಂದೇ ವಿಷಯ ಹೇಳ್ತೀನಿ. ದಿನ ದಿನ ಏರುತ್ತಿರುವ ಜನಸಂಖ್ಯೆಯಲ್ಲಿ ಕೈಗಾರಿಕರಣ ಕ್ಷೀಣಿಸುತ್ತಿರುವ ಮಳೆ ಅಂದ್ರೆ ಜನರಲ್ ಆಗಿ ಕಾಡನ್ನು ಕಡಿತಿದ್ದಾರೆ, ಅದರಲ್ಲಿ ನಮ್ಗೆ ಏನಾಗ್ತಿದೆ ಅಂದ್ರೆ ಮಳೆನೂ ಕಡಿಮೆ ಆಗ್ತಾ ಇದೆ. ಮಳೆ ಕಡಿಮೆ ಆಯ್ತು ಅಂದ್ರೆ ನೀರು ಕಡಿಮೆ ಆಗ್ತದೆ. ನೀರು ಲಭ್ಯತೆ ಕಡಿಮೆ ಆಗುತ್ತಿರೋದ್ರಿಂದ ನೀರಿನ ಬಳಕೆ ಸದ್ಬಳಕೆ ಹೆಂಗೆ ಮಾಡ್ಕೋಬೇಕು ಅಂತೇಳಿ ನಮ್ಮ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವತಿಯಿಂದ PMKSY ಯೋಜನೆಯಡಿ MI ಅಂದ್ರೆ ಮೈಕ್ರೋ ಇರಿಗೇಷನ್, ಅದನ್ನ ನೀರನ್ನು ಜೀವನಕ್ಕೆ ಅವಶ್ಯವಿರುವ ಅತ್ಯಮೂಲ್ಯ ನೈಸರ್ಗಿಕ ಸಂಪನ್ಮೂಲ ಅಂತ ಕರಿತೀವಿ ನಾವು ಅದನ್ನ. ಅದೇ ರೀತಿಯಲ್ಲೇ ಕೃಷಿಯಲ್ಲಿ ವಿಶೇಷವಾಗಿ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಹನಿ ನೀರಾವರಿ ಪದ್ಧತಿಯು ಮತ್ತು ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡು ನಾವು ಬೇಸಾಯವನ್ನು ಮಾಡಬೇಕಾಗಿದೆ ಈಗ. ಯಾಕೆಂದ್ರೆ ಈಗ ಬರ್ತೀರ ಅಂದ್ರೆ ಮಳೆ ಬರ್ತೀರ ಎಷ್ಟು ಬರ್ತದೆ ಮಳೆ ಅದನ್ನ ನಾವು ಒಂದಿದ್ರಲ್ಲಿ ಸ್ಟೋರ್ ಮಾಡ್ಕೋಬೇಕು ಅಂದ್ರೆ ಎಷ್ಟು ಅಂತ ಮಾಡ್ಕೊಳಕಾಗತ್ತೆ ಆಗಲ್ಲ. ಮಾಡ್ಕೊಂಡಿದ್ರು ಕೂಡ ಅದನ್ನ ಯಾವ ರೀತಿ ನಾವು ಸದ್ಬಳಕೆಯನ್ನು ಮಾಡ್ಕೊಳ್ತೀವಿ, ಈ ಕೆರೆ ಕಟ್ಟೆಗಳಲ್ಲೆಲ್ಲ ಮಾಡ್ಕೊಳ್ತೀವಿ, ಅದರಲ್ಲಿ ನಾವು ಮೋಟರ್ನಿಂದ ಯಾವ ರೀತಿ ನಾವು ತುಂತುರು ನೀರಾವರಿ ಘಟಕ ಹಾಗೂ ಹನಿ ನೀರಾವರಿ ಘಟಕ ಯಾವ ತರ ಬಳಸ್ತೀವಿ ಅನ್ನೋದ್ರ ಬಗ್ಗೆ ನೋಡೋದ. ಈ ಯೋಜನೆಯ ಮುಖ್ಯ ಘಟಕಗಳನ್ನು ಹೇಳ್ತೀನಿ ನಾನು. ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಘಟಕ ಬರ್ತದೆ. ಮೊದಲನೇದಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಯೋಜನೆಯಲ್ಲಿ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ನಾವು ಸಹಾಯಧನ ಲಭ್ಯ ಮಾಡ್ತಿದ್ವಿ ಅಂದ್ರೆ ರೈತರಿಗೆ ಅವಕಾಶ ಇದೆ ಇದರಲ್ಲಿ, ಆಯ್ತಾ. ಸೂಕ್ಷ್ಮ ನೀರಾವರಿ ಅಳವಡಿಕೆಗೆ ಪ್ರತಿ ಫಲಾನುಭವಿಗೆ ಎಷ್ಟು ಹೆಕ್ಟೇರ್ ಇದ್ರೆ ನಾವು ತಗೋಬಹುದು ಅಂದ್ರೆ ಸಹಾಯಧನವನ್ನು ಪಡೆಯಬಹುದು ಅಂತೇಳಿ ಒಂದು ಪ್ರಶ್ನೆ ಬರ್ತದೆ. ಅದನ್ನ ನಾನು ನೋಡಿದ್ರೆ ಅಂದ್ರೆ, ಒಬ್ಬ ರೈತ ರಾಜ್ಯಾದ್ಯಂತ ಎಲ್ಲಾ ರೈತರಾಗ್ಲಿ ರೈತ ಕುಟುಂಬಗಳಿಗೆ 2 ಹೆಕ್ಟೇರ್ ಪ್ರದೇಶದ ಕೃಷಿ ಬೆಳೆಗಳಿಗೆ 90% ಸಹಾಯಧನವನ್ನು ನೀಡ್ತೀವಿ. 2-5 ಹೆಕ್ಟೇರ್ ವರೆಗಿನ ಕೃಷಿ ಬೆಳೆ ಹಾಗೂ ತೋಟಗಾರಿಕೆ ಬೆಳೆ ಪ್ರದೇಶಕ್ಕೆ ತುಂತುರು ನೀರಾವರಿ ಅಥವಾ ಹನಿ ನೀರಾವರಿಯನ್ನು ಪಡಿಬಹುದಾಗಿದೆ ರೈತರು. ಎಲ್ಲಾ ರೈತರ ಫಲಾನುಭವಿಯು ಕೂಡ ಇನ್ನ 7 ವರ್ಷಗಳು ಆದ ನಂತರನು ಕೂಡ ರೈತರು ಸಹಾಯಧನ ಪಡಿಬಹುದು. ಹೆಂಗೆ ಅಂತ ನಾನು ಎಕ್ಸಾಂಪಲ್ ಹೇಳ್ತೀನಿ. ಈ ವರ್ಷ ರೈತರು ಒಂದ್ ಘಟಕ ತಗೊಂಡ್ರು, 1 ಹೆಕ್ಟರ್ ಒಂದ್ ಘಟಕ ತಗೊಂಡ್ರು ಅಂದ್ರೆ ಇನ್ನು 7 ವರ್ಷ ಆದ್ಮೇಲೆ ಮತ್ತೊಂದು ಘಟಕವನ್ನು ಪಡೆಯಬಹುದಾಗಿದೆ ರೈತರಿಗ. 7 ವರ್ಷ ಅದಕ್ಕೆ ಲಿಮಿಟ್ ಮಾಡಿದ್ದಾರೆ. ಮೊದಲು ಏನಾಗಿತ್ತು ಅಂದ್ರೆ, ಕಳೆದ ವರ್ಷದಿಂದ ಈಚೆಗೆ ನಮಗೆ ಲೈಫ್ ಟೈಮ್ ಅಂತ ಇತ್ತು, ಅಂದ್ರೆ ಜೀವಿತಾವಧಿ ಅಂತೇಳಿ ಒಂದು ಮಾಡಿದ್ರು ನಮ್ಗೆ. ಅದನ್ನ ರೈತರ ಬೇಡಿಕೆ ಅನುಸಾರ ಈಗ ಏನ್ ಮಾಡಿದ್ದಾರೆ ಈ ವರ್ಷ ಅಂದ್ರೆ, 7 ವರ್ಷಗಳ ನಂತರ ಸಾಮಾನ್ಯ ಜನದ ರೈತರಿಗೆ ನಾವು ಅವರಿಗೆ ಮತ್ತೊಂದ್ಸತಿ ಕೊಡಬೇಕು ಅಂತೇಳಿ ಮಾಡಿದರೆ ಅದನ್ನು ಅವಕಾಶ ಕಲ್ಪಿಸಿದ್ದಾರೆ. ಅದೇ ರೀತಿಯಲ್ಲೇ ಕೂಡ ವಿಶೇಷ ಘಟಕ ಯೋಜನೆ ಹಾಗೂ ಗಿರಿಜನ ಯೋಜನೆ ಅಡಿಯಲ್ಲಿ ಕೂಡ 7 ವರ್ಷ ಆದ್ಮೇಲೆ ತಗೋಬೇಕು ಅಂತ ಇದ್ದಿದ್ದನ್ನ ಅದನ್ನ ತಗ್ಗಿಸಿ ಅಂದರೆ 3 ವರ್ಷಗಳಿಗೆ ಆದ ನಂತರ ಮತ್ತೊಮ್ಮೆ ಪಡೆಯಬಹುದಾಗಿದೆ ತಾವು, ಆಯ್ತಾ. ಇನ್ನು ನೀವೇನಾರ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮಗೆ ರೈತ ಸಂಪರ್ಕ ಕೇಂದ್ರ ಅಥವಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಇಲ್ಲಾಂದ್ರೆ ನನ್ನ ನಂಬರು ಕೂಡ ನೀವು ಕೊಡ್ತೀನಿ ಅಂದ್ರೆ 8779-32-6-07 ಅಂತೇಳಿ ನನ್ನ ನಂಬರು. ಶಿವಪ್ರಸಾದ್ ಅಂತೇಳಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಕೆಲಸ ನಿರ್ವಹಿಸ್ತಿದ್ದೀನಿ ನಾನು. ಮತ್ತೆ ನಾನು ಇನ್ನು ರೈತರಿಗೆ ಏನ್ ಹೇಳ್ಬೇಕು ಅಂದ್ರೆ, ನಮ್ಮ ಶಿವಮೊಗ್ಗ ಜಿಲ್ಲೆಯ ರೈತ ಬಾಂಧವರಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಈಗ ನಮ್ಮ ಈ ಯೋಜನೆ ಕೂಡ ಅನುಷ್ಠಾನ ಆಗ್ತಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲೂ ಕೂಡ 4,720 ಹೆಕ್ಟೇರ್ ಪ್ರದೇಶಕ್ಕೆ 6 ಕೋಟಿಯಷ್ಟು ನಮಗೆ ಆರ್ಥಿಕ ಗುರಿಯನ್ನು ನೀಡಲಾಗಿದೆ. ಈಗಾಗಲೇ ನಾವು ಅಲ್ಲೇ

ಆದ್ರೂ ನನಗೆ ಚಲೋ ಇಳುವರಿ ಬಂದತಿ. ನನಗೆ ಬಹಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸಿತ್ತು ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತಿ ನನಗಿದು. ಇದು ನನ್ನ ನೋಡಿ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಆಜು ಬಾಜು ಎಲ್ಲ ಈಗ ನನಗೆ ಬ್ಯಾಡ ಅಂದ್ರೆ ರೈತರು. ಹೀಗಾಗಿ ನನಗಿದು ಸ್ವಲ್ಪ ಇಳುವರಿ